ಅವ ಇಬ್ರು ಕೂಡ ನನ್ನ ಪ್ಲಾಟ್ ಆದರೂ ಚಾಲೆಂಜ್ ತೊಗೊಂಡ ಮಾಡಿದ್ದೀನಿ ರೀ. ನನ್ನ ಪ್ಲಾಟ್ ಚಾಲೆಂಜ್ ತೊಗೊಂಡು ಮಾಡಿದ್ರೂ 9 ಟನ್ 8 ಕ್ವಿಂಟಲ್ 12.5 ಬಡ್ಡಿ ಆತ್ರಿ ನಾನು ವೇದಾನ್ ರೀ ಆ ವರ್ಷ ರೀ. ಹೌದು 9 ಟನ್ ಆತು ರೀ. ಇದನ್ನು ಅಲ್ಲಿ ಚರ್ಚೆ ವೇಳಿದಾಗ ಸ್ಟೇಜ್ ಮೇಲೆ ಚರ್ಚೆ ಮಾಡಿದ್ವಿ ನಾವು ಇದನ್ನು. ಅವಾಗಾದ್ರೂ ಈಗೂ ದಕ್ಷಿ ಬಳಗಾರ ಸಂಘದ ಡೈರೆಕ್ಟರ್ ಬಿಜಾಪುರ ದಕ್ಷಿ ಬಳಗಾರ ಸಂಘ ಡೈರೆಕ್ಟರ್ ಅವಾಗೂ ಡೈರೆಕ್ಟರ್ ಇದ್ದೀನಿ ರೀ ನಾನು. ಅವಾಗ ಏನಂದರು ನೀವೇನು ಮಾಡಿರಲ್ಲ, ನೀವು ಮಾಡಿದ್ದು 1 ವರ್ಷ ಆದರೆ ಮುಗೀತು, 1 ವರ್ಷ ಅಥವಾ 2 ವರ್ಷ ಮುಂದೆ ನಿಮ್ಮದು ಇಲ್ಡ ಕುಂಡ್ರದಿಲ್ಲ ಅಂದ್ರೆ ಇಲ್ಡ ಕುಂಡ್ರದಿಲ್ಲ. ನಮ್ಮ ಸೈಂಟಿಫಿಕ್ನೊಳಗೆ ಏನತ್ಲೇ ಇಷ್ಟು ವೇದಾನ್ ತೆಗೆದ್ರೇನು ಬಡ್ಡಿನೂ ಉಳಿದಿಲ್ಲ ಅಂದ್ರೆ ಅವ್ರಿ 6 ವರ್ಷ ಕಂಟಿನ್ಯೂನು ತೆಗೆದಿದ್ದೀರಿ ಸರ್. 6 ವರ್ಷ ಕಂಟಿನ್ಯೂನು ಈಗಾದ್ರೂ ಅದ್ರ ಮೊದಲೇದ ಲೆವೆಲ್ ಇಲ್ಲರಿ. 6 ವರ್ಷ ಆದ ಬಳಕ ಏನತ್ತಿರಲ್ಲ ರೀ, 7-8 ಬಂದತ್ತಿರಿ ಸರ್. ಹಾ ಮನುಕರ್ ಸರ್, ಈಗ ಇಷ್ಟು ಇಳುವರಿ ಬರಬೇಕು, ಅದು ನಿರಂತರವಾಗಿ ಬರಬೇಕು, ಒಂದೇ ಸಲ ಬರೋದಲ್ಲ. ಈಗ ವಿಚಾರ ಮಾಡಿದಂಗೆ ಒಂದೇ ಸಲ ಬಂದ್ರೆ ಅದು ಅಲ್ಲ, ನಿರಂತರವಾಗಿ ಅಷ್ಟೇ ಇಳುವರಿ ಬರಬೇಕು ಮತ್ತು ಹೆಚ್ಚಾಗಬೇಕು ಹೊರತಾಗಿ ಕಡಿಮೆ ಆಗಬಾರ್ದು. ಹಾಂ, ಅಂದ್ರೆ ಒಂದು ತಂತ್ರಜ್ಞಾನ ದೃಷ್ಟಿಯಿಂದ ಅದು ಅಷ್ಟೇ ಉಳಿಬೇಕು ಇಲ್ಲ ಹೆಚ್ಚಾಗಬೇಕು ಕಡಿಮೆ ಆಗಬಾರ್ದು. ಅಂದ್ರೆ ನೀವೇನೋ ಸಾಧನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಹಾಂ, ಇದನ್ನು ಯಾವ ರೀತಿ ನೀವು ಸಾಧಿಸಿದ್ರಿ, ಯಾಕೆ ಇಳುವರಿ ಹೆಚ್ಚಾಯಿತು, ಏನು ಕಾರಣಗಳದಾವ ಸರ್? ಫಸ್ಟ್ನೇ ವರ್ಷ ಏನಾದ್ರೆ ಸರ್ ರೀ, ಲೋಡ ಹೊಸ ಪ್ಲಾಟ್ ಇದ್ದು ಹೊತ್ತಿನಾಗೂನು 4 ಟನ್ ಬೇದಾನ್ ಬಿತ್ತರಿ ಸರ್. ಫಸ್ಟ್ ವರ್ಷ 4 ಟನ್ ಬೇದಾನ್ ಬಿತ್ತರಿ. ಬೇದಾನ ಅದು ಹೆಂಗೆ ಬೀಳ್ತತಿರಲ್ಲ ಸರ್, ಈಗೇನು ಶೆಡ್ಯೂಲ್ ಪ್ರಕಾರ ಏನಾಯ್ತಿರಲ್ಲ, 1 ಎಕರೆಗೆ ಇಂತಿಷ್ಟು ಅಂತ ಹೇಳಿ ಹಾಕಬೇಕಿರ್ತೈತ್ರಿ. ಆ ಶೆಡ್ಯೂಲ್ ಫಾಲೋಅಪ್ ಮಾಡಿಲ್ಲರಿ ನಾನು ಇರ್ತಕ್ಕಂಥ ನನ್ನ ರೈತರ ಕಸ್ಟಮರಿಗೆ ಆಗಲಿ ಇದನ್ನಾಗಲಿ ಆ ಶೆಡ್ಯೂಲ್ ಫಾಲೋಅಪ್ ಮಾಡಿಲ್ಲರಿ. ಗೊಬ್ಬರನ ಅವರು ಟನ್ನೇಜ್ ಹೆಂಗೆ ಬೀಳ್ತತಿರಲ್ಲ ರೀ. ಈಗ ತಿಪ್ಪಿ ಗೊಬ್ಬರ 1 ಎಕರೆಗೆ 1 ಟ್ರಿಪ್ ಉಗಿಸ್ತಿದ್ರು, 1 ಟ್ರಿಪ್ ಉಗಿಸ್ತಿದ್ರು ಅವ್ರದ್ದು. ಈಗ ಬೇದಾನ ಭಾಳ ಬಿತ್ತು, ಭಾಳ ಬಿತ್ತ 1 ಟ್ರಿಪ್ ಉಗಿಸಲಿ 2 ಟ್ರಿಪ್ಪ. ಒಬ್ಬರು ಬ್ಯಾಸಿಗೆನ ಒಂದೇ ಟೈಪ್ ಉಗಿತಾರೋ. ನಾವು ಬ್ಯಾಸಿಗೆ ಏನತ್ತಿರಲ್ಲ, ಪ್ರತಿಯೊಂದು ಪ್ಲಾಟಿಗೆ ಏನತ್ತಿರಲ್ಲ ಸರ್, ಮೇನ್ ಬ್ಯಾಸಿಗೆ ಅಂತೂ ಮೇನ್ ಇಂಪಾರ್ಟೆಂಟ್ ರೀ ಸರ್. ಮನೆ ಮೇಲೆ ಏನತ್ತಿರಲ್ಲ ಇದ್ದಿದ ಜಾಯ್ಕ್ ಮಾಡ್ಕೊಂಡು ಹೋಗೋದು ಅಷ್ಟೇ ರೀ. ಬ್ಯಾಸಿಗೆನ ಮೇನ್ ಕುರಿ ಗೊಬ್ಬರ ಇದನ್ನು ಏನತ್ತಿಲ್ಲ, ತಿಪ್ಪಿ ಗೊಬ್ಬರ ಸಿಕ್ಕಂ ಮಾಡಿ ಏನತ್ತಿರಲ್ಲ ರೀ, ಕುರಿ ಗೊಬ್ಬರನೂ ಹಾಕ್ತೀವಿ ರೀ. ಸರ್ಕಾರಿ ಗೊಬ್ಬರದ್ರೊಳಗೆ 1 ಎಕರೆಗೆ ಈಗ ಏನತ್ತಿರಲ್ಲ ರೀ, ಲೋಡ ರಾಸ್ ಮೀಡಿಯಂ ಇತ್ತಂದ್ರೆ 1 ಎಕರೆ ಏನೋ ಲೋಡ ಮೀಡಿಯಂ ಇತ್ತಂದ್ರೆ 1 ಎಕರೆ ಪ್ರಮಾಣ ರೀ. ಅವ್ರ ಪ್ಲಾಟ್ ಪೈಲೆ ವರ್ಷ ಒಂದು ಸ್ವಲ್ಪ ಹೆಚ್ಚಾಗಿತ್ತಂದ್ರೆ ಅದನ್ನು 1.5 ಎಕರೆ ಪ್ರಮಾಣ ಕೊಟ್ಟಾನೆ ರೀ. ಹೊಳೆ ಭಾಳ ಲೋಡು ಆಗಿತ್ತು ಇದನ್ನು ಆಗಿತ್ತು ಅಂದ್ರೂ ಏನತ್ತಿರಲ್ಲ ರೀ, 2 ಎಕರೆ ಡೋಸನ್ನು ಒಂದು ಪ್ಲಾಟಿಗೆ ಏನತ್ತಿರಲ್ಲ ರೀ. ಅದಕ್ಕೆ ಹೊಟ್ಟೆಗೆ ಹಾಕೋದು ಹೊಟ್ಟೆಗೆ ಕೊರತೆ ಮಾಡಿಲ್ಲ ರೀ, ಮ್ಯಾಲೆ ಸ್ಪ್ರೇಕ ಮಾಡಿದ್ರಿ ಸರ್. ಹೊರತಾಗಿ ಮೊದಲು ಏನು ಸ್ಟ್ಯಾಂಡಿಂಗ್ ಏನತ್ತಿರಲ್ಲ ಸರ್, ಗಿಡ ಆಹಾರನ ಮುಖ್ಯ ಸರ್. ನಾವು ಆಹಾರದಾಗ ಫುಲ್ ಸಫಿಷಿಯಂಟ್ ಇಟ್ಟಿದ್ವಿ ಅಂದನ ರೀ, ಗಿಡಕ್ಕೆ ರೋಗನ ಬರೋದಿಲ್ಲ. ಅದು ಒಂದನ್ನು ಔಷಧಿ ಒಳಗೆ ನನಗೆ ಎಕ್ಸ್ಪೀರಿಯನ್ಸ್ ಹೆಚ್ಚಿರೋದು ಸರ್, ಔಷಧಿ ಒಳಗೆ ಆಟೋಮೆಟಿಕ್ ನಾನು ನ್ಯಾಚುರಲ್ ಸ್ಪ್ರೇದಾಗ ಹೋಗಿಬಿಡ್ತೈತೆ ರೀ. ಮೊದಲು ಗಿಡ ಒಂದು ಹೆಲ್ದಿ ಬತ್ತು, ತೆಳಗ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬತ್ತು, ಇದನ್ನು ಬತ್ತು ತಪ್ಪಲ್ ಸ್ಟ್ರೆಂತ್ ಗಿಡ ತೆಳಗ್ ಪರ್ಫೆಕ್ಟ್ ಇದನ್ನು ಇತ್ತಂದ್ರೆ ಸರ್, ರೋಗ ಒಟ್ಟ ರುಜಿನ ನಮ್ಗೆ ಒಟ್ಟ ಕಾಡೋದಲ್ರಿ ಸರ್, ಕಾಡೋದಲ್ರಿ ಸರ್. ಮತ್ತು ಬ್ಯಾಸಿಗೆ ಆಗೂ ಕಡ್ಡಿ ಏನು ತಯಾರು ಮಾಡ್ತಿರಲ್ಲ ಸರ್, ಕಡ್ಡಿ ತಯಾರು ಮಾಡೋ ಹೊತ್ತಿನಾಗ ಬ್ಯಾಸಿಗೆನ ರೋಗ ಅದಕ್ಕೆ ಫುಲ್ ಅದನ್ನು ಡೆವಲಪ್ ಇಟ್ಬಿಟ್ಟಿದ್ದೇವೆ ಅಂದ್ರೆ ಸರ್, ಅದಕ್ಕೆ ಯಾವುದೋ ರೋಗ ಅಟ್ಯಾಕ್ ಇರ್ಲಿಕ್ಕಂದ್ರೆ ಮುಂದೆ ನಮಗೆ ಮನೆ ಮೇಲೆ ಏನತ್ತಿರಲ್ಲ ರೀ. ಬ್ಯಾಸಿಗೆ ಇದ್ದಂಥವನ ಮನೆ ಮೇಲೆ ಕಾಡ್ತಾವ್ರಿ ಸರ್. ಬ್ಯಾಸಿಗೆನ ನಾವು ಅದನ್ನು ಇದನ್ನು ಮಾಡ್ಲಿಕ್ಕೆ ರೀ ಮನೆ ಮೇಲೆ ಕಾಡುವುದಿಲ್ಲ ರೀ. ಮೇನ್ ನನ್ನ ಅನುಭವ ಪ್ರಕಾರ ಏನತ್ತಿರಲ್ಲ ಸರ್, ಮ್ಯಾಲೆ ನಾವು ಸ್ಪ್ರೇ ಕೊಡೋದು ಏನತ್ತಿಲ್ಲ, ಹೆಚ್ಚಿಂದ ಏನತ್ತಿಲ್ಲ ರೀ, ಅವಶ್ಯ ಹೆಚ್ಚು ಇದನ್ನಿಲ್ಲರಿ ಸರ್. ಕೆಳಗೆ ಫಸ್ಟ್ ಸೆಫಿಷಿಯಂಟ್ ಗಿಡಕ್ಕೆ ಆಹಾರನ ಫುಲ್ ಬೇಕ್ರಿ ಸರ್. ಅಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ನೀವು ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ, ಮೈಕ್ರೋ ನ್ಯೂಟ್ರಿಯೆಂಟ್ಸು ಇವೆಲ್ಲ ಕೊಡಬೇಕು ಅಂತಂತೀರಿ. ಯಾವ ರೀತಿ ಇಳುವರಿ ಹೆಚ್ಚಾಗ್ತದೆ ಅದೇ ರೀತಿಯಾಗಿ ಆಹಾರವನ್ನು ಕೂಡ ನಾವು ಕೊಡಬೇಕ್ರಿ ಸರ್. ಈಗ ಇಳುವರಿ ಹೆಚ್ಚಾದಂಗೆ ಏನತ್ತಿರಲ್ಲ ಸರ್, ನಮಗೆ ಈಗೇನೋ ನಾವು ರೈತರ ಒಂದು ಆಸೆಗಾಗಿ ಇದನ್ನಾಗಿ ಹೆಚ್ಚು ಲೋಡಾಗಿ ಏನತ್ತಿರಲ್ಲ ರೀ, ಲಿಮಿಟೇಷನ್ ಬಿಟ್ಟು ತೆಗೆದಿರ್ತೀವಿ ಸರ್. ಗಿಡ ಎಲ್ಲ ಜೈಗಿ ತೆಗೆದುಬಿಟ್ಟಿರ್ತೈತಿ ರೀ ಅದು. ನಾವು ಅದಕ್ಕೆ ನಮ್ಮ ಒಂದು ಸಿಡಿಲ ಲೆಕ್ಕದೊಳಗೆ ಹೋದಿ ಒಂದನ ರೀ, ಮುಂದಿನ ಕಾದ ನಮಗೆ ಇದನ್ನು ಮಾಡೋದಲ್ಲ ಸರ್. ಈಗ ಸರ್ ಮಿನಿಮಮ್ ಈಗ ನಾವು ಮಾಡೋದಕ್ಕೆ ಎವರೇಜ್ ಒಂದಿಟ್ಟು ಹೆಚ್ಚು ಮಾಡೋದಕ್ಕೆ ಕಮ್ಮಿ ಮಾಡೋದಕ್ಕೆ ರೀ, ಒಟ್ಟು ಟೋಟಲ್ದಾಗ ಎಷ್ಟು ಸರ್? ಒಂದು ನಾವು ಭಾಳ ಮಾಡಿದೀವಿ ಅಂದ್ರೆ 1 ಎಕರೆಗೆ 50,000 ರೂಪಾಯಿ ಹೆಚ್ಚಾಗ್ಬೋದು ರೀ. ನಾರ್ಮಲ್ವಾಗಿ ಎಲ್ಲರೂ ಮಾಡೋಕ್ಕಿತ್ತೂ ಏನತ್ತಿರಲ್ಲ, ನಾವು ಹೆಚ್ಚು ಮಾಡ್ತಾನಪ್ಪ ಹೆಚ್ಚು ಮಾಡ್ತಾನಂದ್ರೆ 50,000 ರೂಪಾಯಿ ಹೆಚ್ಚಾಕದೆ ಸರ್. ಗೊಬ್ಬರ ಬತ್ತು ಇದನ್ನು ಬತ್ತು ರೀ ಸರ್. ನಾವು 2-3 ಟನ್ ಮನಕ್ಕೆ ತೆಗೆದೀವಿ ಅಂದನ ಸರ್, 50,000 ರೂಪಾಯಿ ಕಮ್ಮಿ ಮಾಡಿ 3 ಟನ್ ಮನಕ್ಕೆ ತೆಗೆದೀವಿ ಅಂದನ ರೀ, ರೈತರಿಗೆ ಏನಾಗ್ಬಿಡತ್ತೆ? ನೀವು 50,000 ರೂಪಾಯಿ ಹೆಚ್ಚು ಮಾಡಿ ಅವ್ನು 8 ಟನ್ ಮನಕ್ಕೆ ತೆಗೆದಂದನ ರೀ. ರೈತರಿಗೇನು ಈಗಿನ ಕಾಳಿನ ರೇಟ ಔಷಧ ರೇಟ ಎಲ್ಲ ಟ್ಯಾಲಿ ತೆಗೆದ್ರು ಏನತ್ತಿರಲ್ಲ ಸರ್. ಮಿನಿಮಮ್ ಈಗಿನ ಇದ್ರೊಳಗೆ 5 ಟನ್ ಬಂದ್ರನ ಅಷ್ಟ ಏನತ್ತಿರಲಿ ಅವನು ಬದುಕಲಾಕ ಚಾನ್ಸಸ್ ಐತ್ರಿ ಸರ್. ನಾವು 3 ಟನ್ ಮನ್ ತೆಗೆದಿವಿ ಅಂದ್ರೆ ಅದ್ರೊಳಗೆ 3 ಟನ್ನಾಗ ಏನತ್ತಿರಲ್ಲ ಸರ್, 1-2 ಟನ್ ಖರ್ಚು ಹೋಗಿಬಿಡ್ತೈತ್ರಿ ಸರ್. 2 ಟನ್ ಖರ್ಚು ಹೋಗತ್ತಿರಿ ಸರ್, ಈಗಿನ ವರ್ತಮಾನದಾಗ 2 ಟನ್ ಖರ್ಚು ಹೋಗತ್ತಿರಿ. 2 ಟನ್ ಖರ್ಚು ಹೊತ್ತು ಮನೆಯವ್ರು ನಾವು ದುಡ್ದಿದ್ದು ಇದನ್ನ ಲಾಭಾಂಶ ಏನತ್ತಿರಲ್ಲ ಸರ್, ಭಾಳ ಇದನ್ನ ಆಗುದಲ್ರಿ. ಮಿನಿಮಮ್ ರೈತರು 4-5 ಬಿದ್ದಾಗ ನಾನು ಅಷ್ಟ ಏನತ್ತಿರಲ್ಲ ದ್ರಾಕ್ಷಿ ಮಾಡಿದ್ದನ್ನು. ಈಗ ಮೊದಲ ಬುಲು ಕಾಪರದು 50-100 ತನಕ ಕೆಜಿ ತೊಗೊಂಡಿದ್ವಿ ನಾವು. ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ರೇಟ 100, 90, 100, 110 ಇತ್ತು. ಈಗಾದ್ರೂ ಬೀಳ್ಸಿ 1.70 ಈಗಿನ ರೇಟಿಗೆ ಆಗಿನ ಔಷಧ ರೇಟಿಗೆ ಟ್ಯಾಲಿ ಮಾಡಿದ್ರೆ ಭಾಳ ವೇರಿಯೇಷನ್ ಐತ್ರಿ ಸರ್, ಭಾಳ ವೇರಿಯೇಷನ್ ಐತ್ರಿ ಸರ್. ಕಾಫರ್ ಅವಾಗ 50 ಐತ್ರಿ ಸರ್, ನಾವು ಇದನ್ನು ಮಾಡಿದಾಗ 50 ರೂಪಾಯಿ ಕೆಜಿನ ಐತ್ರಿ ಸರ್. ಈಗ ಅದ 2-2.80 ತನಕ ಹೋಗ್ಯತ್ರಿ ಸರ್. ಅಂದ್ರೆ ಎಲ್ಲ ಏನು ಇನ್ಪುಟ್ಸ್ ಏನದಾವ ಅದ್ರದ್ದು ರೇಟ್ ಹೆಚ್ಚಾಗ್ಯಾವ, ರೇಟ್ ಹೆಚ್ಚಾಗ್ಯಾವ. ಆದ್ರೆ ಯಾವ ರೀತಿ ನಮಗೆ ಮನುಕಕ್ಕೆ ಧಾರಣಿ ಬರಬೇಕು ಆ ಧಾರಣಿ ಬರ್ತಾ ಇಲ್ಲ ಅಂತೀರಿ? ಧಾರಣಿ ಬರ್ತಾ ಇಲ್ಲ ಸರ್, ಬರ್ತಾ ಇಲ್ರಿ. ಮತ್ತೆ ನಾವು ಇಲ್ಲಿನೊಳಗೂ ಕಮ್ಮಿ ತೆಗೆದಿವ ಅಂದನರಿ, ಅಷ್ಟನ್ನು ಇದನ್ನೈತ್ರಿ ಸರ್, ಅಷ್ಟೇ. ಈಗ ತಾವು ಹೇಳ್ತಾ ಇದ್ದೀರಿ ಆಹಾರವನ್ನು ಹೆಚ್ಚಿಗೆ ಕೊಡಬೇಕು, ಸಾವಯವ ಗೊಬ್ಬರ ಹೆಚ್ಚಿಗೆ ಕೊಡಬೇಕು ಅಂಥೇಳಿ. ಈಗ 1 ಎಕರೆ ಏನೋ ಮ್ಯಾನೇಜ್ ಮಾಡ್ಬೋದು, 2 ಎಕರೆ ಮ್ಯಾನೇಜ್ ಮಾಡ್ಬೋದು. ಆದ್ರೆ 5 ಎಕರೆ 10 ಎಕರೆ ಇದ್ದಂಥವ್ರು ಇಷ್ಟು ಪ್ರಮಾಣದೊಳಗೆ ನಾವು ತಿಪ್ಪೆ ಗೊಬ್ಬರ ಕೊಡಬೇಕು, ಕುರಿ ಗೊಬ್ಬರ ಕೊಡಬೇಕು ಅಂತಂದ್ರೆ ಕಷ್ಟ ಆಗ್ಲಿಕ್ಕಿಲ್ರಿ? ಅದು ಕಷ್ಟ ಆಕದ್ರಿ ಸರ್, ಕಷ್ಟ ಆಕದ್ರಿ. ಎಷ್ಟ್ ಏನದಿಲ್ಲ ಸರ್, ಈಗ ನಾವು ಆಗಲೇ ಹೇಳಿದಿರಲ್ಲ ರೀ, ಹೆಚ್ಚು ಬೆಳೆದಾರ, ಹೆಚ್ಚು ಏನು ಭಾಳ ನಿರೀಕ್ಷೆ ಇರಲಿಲ್ಲ. ಹೆಚ್ಚೈತೆ ಅಂದ್ರೆ ಈಗ 4-5 ಎಕರೆ ಐತೆ ಅಂದ್ರೂ ಸರ್, ಅವ್ರದ್ದು ಮಿನಿಮಮ್ ಎವರೇಜ್ ಏನೈತಿರಲ್ಲ ಸರ್, 5 ಟನ್ನರೆ 4-5 ಟನ್ನರೆ ಬೇದಾನ್ ಬೀಳಂಗ ಬೇಕ್ರಿ ಸರ್. ಹೆಚ್ಚಿದ್ದವ್ರದ್ದಾದ್ರೂ ಸರ್ ಅದರ ಆಳಿಂದು ಇದನ್ನು ಎಲ್ಲ ನಾವು ಖರ್ಚು ಮಾಡಿದ್ರೂ ಏನೈತಿರಲ್ಲ ರೀ, ನಾವು ರೈತಕ್ಕೆ ಉಳಿಬೇಕಾದ್ರೂ ಏನೈತಿರಲ್ಲ, 1 ಎಕರೆಗೆ 5 ಏನೈತಿರಲ್ಲ ಸರ್, ಬೇದಾನ್ ಬೀಳಬೇಕ್ರಿ ಸರ್ ಕಂಪಲ್ಸರಿ. ಅಷ್ಟು ವ್ಯವಸ್ಥೆ ಮಾಡ್ಕೊಳ್ಬೇಕ್ರಿ ಸರ್ ನಾವು. ಅಂದ್ರೆ ಪ್ರಕಾಶ್ ಅವರೇ, ಈಗ ನನಗೆ ಹೇಳ್ರಿ, ಒಂದು ಸರಾಸರಿ ಸಾಮಾನ್ಯವಾಗಿ ದ್ರಾಕ್ಷಿ ಇಳುವರಿ 1 ಎಕರೆಗೆ ಎಷ್ಟು ಬೀಳ್ತದೆ, ಮತ್ತು ನೀವು ಹೇಳುವಂಥ ಒಂದು ಪದ್ಧತಿಯಿಂದ ಎಷ್ಟು ಹೆಚ್ಚಳ ಆಗ್ತದೆ, ಎಷ್ಟು ಬರ್ತದೆ ಹೇಳ್ತೀರಿ? ನಾವು ಈಗ ಹೇಳೋದ್ರಿ ಸರ್, ಆಲ್ಮೋಸ್ಟ್ ಸರ್ ಎಲ್ಲನೂ ನೋಡಿ ಸರ್, ಈಗ ಹೆಚ್ಚಿದವರು ಸರ್ 3-3.5 ಒಂದು ಎಕರೆಗೆ ಏನೈತಿರಲ್ಲ ರೀ, 3.5-4 ಏನದು ಗಿಡಕ್ಕೆ ಅವ್ರಿಗೆ ರೀ 1.60 ತನಕ ಏನಾದ್ರಲ್ಲ ರೀ, ಕಾಯಿ ಹಸಿಕಾಯಿ ರೀ 16 ಟನ್ ಒಂದು ಎಕರೆಗೆ ಏನಾದ್ರಲ್ಲ ರೀ, 16-13 ಟನ್ ಬೆಳೀತಾರೆ ಸರ್ ಎವರೇಜ್ ರೀ ಸರ್. ನಾವೀಗ ನಾವೇನು ಒಂದು ಸ್ವಲ್ಪ ಇದನ್ನು ಏನಾದ್ರಲ್ಲ ನಾವು ಹೆಚ್ಚು ಕಟ್ಪಟ್ಟು ಇದನ್ನು ಮಾಡಿ ಇದನ್ನು ಮಾಡೋದ್ರಿಂದ ನಮ್ಮೂ ಏನಾಯ್ತಿರಲ್ಲ ಸರ್, 20-24 ಟನ್ ತನೂ ಏನಾಯ್ತಿರಲ್ಲ. ಒಂದು ಸ್ವಲ್ಪ ನಮ್ಮ ಒಂದಿಟ್ಟು ಹೆಚ್ಚು ಹಾಕೋರಿ ಸರ್ ಖರ್ಚು, ಹೆಚ್ಚು ಹಾಕೋವಂದ್ರೂ ಟೋಟಲ್ದಾಗ ಏನೋ 1 ಎಕರೆ ಹಿಂಬಾಲ 1-50 ಸಾವಿರ ಅದು ಹೆಚ್ಚು ಹಾಕೋರಿ ಸರ್, ಅದಕ್ಕಿಂತ ಏನು ಹೆಚ್ಚಲ್ಲ ರೀ. ಈಗ ಒಬ್ರು ನಾವು ನಿಮ್ಗೆ ಖರ್ಚು ಭಾಳ ಮಾಡ್ತೀವಪ್ಪ ಇದನ್ನು ಆತಾರ, ಒಬ್ರು 20 ಎಕರೆ ಪಡೋರು ಅದು ಇದನ್ನು ಅದಾರ ರೀ, ಖರ್ಚು ಹಾಕೋವು ನಿಮ್ಮ ಔಷಧಿಗೆ ನಮ್ಮ ಔಷಧಿಗೆ ಹಾಸತ್ತೆ ಹಿಂಗೆ ಕೂತಾಗ ಏನತ್ತಿರಲ್ಲ ರೀ, ಡಿಸ್ಕಷನ್ ಆಯ್ತು ಚರ್ಚೆ ಆಯ್ತು ರೀ. ಟೋಟಲ್ ಟ್ಯಾಲಿ ಮಾಡಿದ್ರೆ ನನಗೆ ರೀ, ಟ್ಯಾಲಿ ಮಾಡಿದ್ರೆ ಅವರಿಗೆ ನನಗೆ ಏನು ಭಾಳ ವೇರಿಯೇಷನ್ ಬರಲಿಲ್ಲ ರೀ ಸರ್. ನಮ್ಮ ಮಾಡೋದಕ್ಕೆ ಅವ್ರು ಮಾಡೋದಕ್ಕೆ ನಮ್ಮ ಔಷಧಿ ಒಳಗೆ ಅವರು ಹೆಚ್ಚು ಬಂದರು, ಗೊಬ್ಬರದಾಗ ಅಷ್ಟು ಏನಾದಿರಲ್ಲ ರೀ, ನಮ್ಮ ಗೊಬ್ಬರದಾಗ ಅದಕ್ಕಂತರೂ ನಾನು ಹಾಕೋದೇನು ಕಮ್ಮಿ ಮಾಡ್ದಲ್ರಿ ಸರ್ ಗೊಬ್ಬರ. ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡೋದಾಗಲಿ ಲಿಕ್ವಿಡ್ ಆಗಲಿ ಹಾಕೋದಾಗಲಿ ಯಾವೂ ಏನಾಯ್ತಿಲ್ಲ ರೀ, ಕಮ್ಮಿ ಮಾಡೋದಲ್ರಿ ಸರ್, 1-5 ಸಾವಿರ ಹೆಚ್ಚು ಹಾಕೋರಿ ಸರ್. ಆದರೆ ನಮ್ಮ ಏನಾಯ್ತಿರಲ್ಲ ರೀ, ಮಿನಿಮಮ್ ಕಮ್ ಅಂದ್ರೂ ಏನಾಯ್ತಿರಲ್ಲ ರೀ, ಇದನ್ನು 20-24 ಟನ್ನರಿ ಸರ್, ಇದನ್ನು ಅಗದಿ ಸರಾಸರಿ ಎವರೇಜ್ ರೀ. ಅವು ಹೆಚ್ಚಿನ ಒಬ್ಬೊಬ್ರು ಕಟ್ಪಟ್ಟಿ ಮಾಡಿದವರು ರೈತರು ಇದನ್ನಿದ್ದವರು ಅದಂತರೂ ಏನು ಹೇಳೋದು ಬೇಡ್ರಿ ಸರ್. ಅಂದ್ರೆ ಒಂದು ಗರಿಷ್ಠ ನೀವು ಚಲೋತ್ನಾಗೆ ಅವ್ರು ಮೇಂಟೈನ್ ಮಾಡ್ಯಾರ, ಸಾಕಷ್ಟು ಆಹಾರ ಕೊಟ್ಟಾರ, ಒಂದು ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಬೆಳೆಯೋದಕ್ಕೆ ಬೆಳೆದಂಥವ್ರು ಇದ್ದಾರೆ, ಎಷ್ಟು 1 ಎಕರೆಗೆ ಗರಿಷ್ಠ ಎಷ್ಟು ಬೆಳೆದಾರ? ಗರಿಷ್ಠ ಬೆಳೆದವರು 1 ಎಕರೆಗೆ ಏನಿದ್ರಲ್ಲ ಹೊಸತೆ, ಈಗ ಒಂದು ನಾನು ಪ್ಲಾಟ್ ಹೊಸತೆ ರೀ, ಒಬ್ರದು 800-900 ಬಾಡಿ ಇತ್ತು ರೀ ಸರ್, 800-900 ಬಾಡಿ ಇತ್ತು ಹೊಸತೆ ಅದ ರೀ, ಮೊದಲೇದಂತರು ಬಿಟ್ಟು ಬಿಡ್ರಿ ಸರ್. 8 ಟನ್ ಬೇದಾನ್ ಕೂತಿರ ಅವ್ರು, ಒಬ್ರದು ನಮ್ಮ ಉಪಾಧ್ಯಕ್ಷ ಇರ್ದಾರೆ ಇಳುವರಿ ರೀ ಸರ್, 2-60 ಆಗಿತ್ತು ಸರ್, 26 ಟನ್ ಹಸಿಕಾಯಿ ರೀ, 26 ಟನ್ ಆಗಿತ್ತು. ಮತ್ತು ಇನ್ನೊಂದು 13-13.5 ಬಾಡಿ ಐತ್ರಿ ಸರ್, ಅದು 13-13.5 ಬಾಡಿ ಇದ್ರೆ ಸರ್ 40 ಟನ್ ಹಸಿಕಾಯಿ ಆಗಿತ್ತು ರೀ, 40 ಟನ್ ಹಸಿಕಾಯಿ ರೀ. ಹಾಂ, ಇದನ್ನು 1.25 ಎಕರೆ ಆಕತ್ರಿ ಸರ್, 1.25 ಎಕರೆ ಸರ್. ಹೆಚ್ಚಾಕಮ್ಮ ಒಂದು 10-20 ಪ್ಲಾಟ್ ಏನೈತಿರಲ್ಲ ಸರ್, ರಗಡಿ ಎಲ್ಲರೂ ಬಿದ್ದವ್ರಿ ಸರ್ ಎಲ್ಲೂ. ಅವರು 2-3.60 ತನೂ ಏನೈತಿರಲ್ಲ ರೀ, 36 ಟನ್ ರೀ ಹಸಿಕಾಯಿ ರೀ, 36-38 40 ತನಾನು ಆಗ್ಯಾರ ಸರ್. ಅಂದ್ರೆ ಬಹಳಷ್ಟು ಬದಲಾವಣೆ ನೀವು ಏನು ತಂತ್ರಜ್ಞಾನ ಕೊಟ್ಟರಿ, ಅದರ ನಂತರ ಬಹಳಷ್ಟು ಬದಲಾವಣೆ ಇಳುವರಿ ಒಳಗೆ ಆಗಿದ್ದನ್ನ ತಾವು ಹೇಳ್ತಾ ಇದ್ದೀರಿ. ಇದು ಅದ್ಭುತವಾದಂತಹ ಒಂದು ಬದಲಾವಣೆ. ಅದರೊಳಗೆ ಆರ್ಥಿಕತೆ ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲಿ 16 ಟನ್ ಎಲ್ಲಿ 26 ಟನ್ನು, 30 ಟನ್ನು, 36, 38, 40, ಇದು ಬಹಳ ವ್ಯತ್ಯಾಸ ಆಯ್ತಲ್ಲ. ಇದನ್ನ ನೋಡಿದ ಕೂಡಲೇ ರೈತರು ಆಕರ್ಷಿತರಾಗಿ ನಿಮ್ಮ ಕಡೆ ಬಂದರು ಅಂತೀರಿ? ಒಂದೇನು ಸರ್ ಇದ್ರೊಳಗ್ರಿ, ಒಬ್ಬೊಬ್ರು ಏನು ಮಾಡ್ತಾರೆ ಸರ, ನಮ್ಮ ಟೆನ್ಷನ್ ಒತ್ತಡದಾಗ ನಾವು ಏನು ಮಾಡ್ತೀವಿ, ಕೆಲಸ ಅವ್ರು ಹೇಳ್ತಿದ್ವಿ ಅಂದನ್ನು ಪರ್ಫೆಕ್ಟಾಗಿ ಹೇಳ್ಬೇಕ್ರಿ ಸರ. ಈಗ ಮೊದಲು ಒಮ್ಮೆ ಬಂದರು, ಒಮ್ಮೆ ಅವ್ರಿಗೆ ಬರೆದು ಕೊಟ್ಟರೆ ಹೇಳಿದೀವಿ, ಹಂಗಿಲ್ಲರಿ ಸರ. ಕ್ಲೈಮೇಟ್ ಏನೋ ವೇರಿಯೇಷನ್ ಆದ್ರೂ ಸರ, ಪ್ರತಿಯೊಬ್ಬರಿಗೇನೋ ಅವ್ರಿಗೆ ಫೋನ್ ಹಚ್ಚಲಾರ್ದ, ಕಾಂಟ್ಯಾಕ್ಟ್ ಮಾಡಲಾರ್ದ, ಏನತ್ಲೆ ಔಷಧಿ ಹೊಡಿಬಾರ್ದೇಳಿ. ನಾ ಇವತ್ತು ಒಂದು ಹೇಳಿಬಿಟ್ಟಿದ್ದೆನ ಅವ್ರು ನಾವು ಹೊಡ್ಯಾರಿದ್ರು ರೀ, ನನಗೆ ಕಾಂಟ್ಯಾಕ್ಟ್ ಮಾಡೇ ಹೊಡಿಬೇಕ್ರಿ. ಕ್ಲೈಮೇಟ್ ಚೇಂಜ್ ಆಗಿತ್ತು ಅಂದ್ರೇನಾ ರೀ, ಆ ಔಷಧಿ ತೆಗೆದು ಸಡನ್ಲಿ ಚೇಂಜ್ ಮಾಡಿರ್ತಾನೆ ರೀ. ಅದು ಒಂದು ಎಕ್ರೂಟಿ ರೈತರಿಗೆ ನಮಗೆ ಡಿಸ್ಕಷನ್ದಾಗ ಸರಿ ಬರೋದು ಅಂದ್ರೇನಾರ ಸರ್, ಇದು ಒಂದು ಮೇನ್ ಭಾಳ ಇದನ್ರಿ ಸರ್. ಈಗ ನಾವು ಒಂದು ಮೊದಲೊಂದು ದಿವಸ ಒಂದು ಏನೋ ಹೇಳಿದ್ನಿ, ಅದನ್ನು ಅವ್ರು ಆ ಕ್ಲೈಮೇಟ್ ಸರಿ ಐತೆ ಅಂತ ಹೇಳಿ ನಾ ಹೇಳಿಬಿಟ್ಟಿರ್ತಿದ್ನಿ. ಅದನ್ನು ಕ್ಲೈಮೇಟ್ ಕೆಟ್ಟು ಬಿಟ್ಟಿರ್ತೈತ್ರಿ ಸರ್. ಕೆಟ್ಟು ಬಿಡ್ತಾನ ನಾನು ಏನತ್ತಿಲ್ಲ, ಕೆಟ್ಟತನ ಇಟ್ಟು ಚೇಂಜ್ ಆತಂದ ನಾನು ಅದನ್ನು ಹೊಡಿಬಾರ್ದಪ್ಪ ಅಂತ ಹೇಳಿಬಿಟ್ಟಿರ್ತಾನೆ ರೀ. ಮತ್ತು ನಾವು ಹೇಳೋದು ಕಿತ್ತನೂರು ಸರ್ ಏನತ್ತಿಲ್ಲ ರೀ, ಮಾಡೋರಲ್ಲಿನೂ ಭಾಳ ಅಷ್ಟು ಜಾಗರೂಕತೆಯಿಂದ ಏನು ಮಾಡ್ತಾರಲ್ಲ ಅವ್ರ ಪ್ರತಿಫಲನೂ ಅವ್ರು ದುಡ್ದಿದ್ದ ಅವ್ರಿಗೆ ಇದನ್ರಿ ಸರ್. ಅವರು ನಾವು ಹೇಳಿದೀವಿ ಸರ್, ಅವ್ರು ಹೇಳಿದೀವಿ ಏನು ಮಾಡೋದು ನಾಳೆ ಮಾಡಿದ ನಾನು ಅದು ಬೆನಿಫಿಟ್ ಆಗಲ್ಲ. ಮಾಡೋರು ಅಷ್ಟಾಗಿ ಎಕ್ರೂಟಿ ಮಾಡ್ತಾರೆ ಸರ್, ಅಷ್ಟೇ ಎಕ್ರೂಟಿ ಮಾಡ್ತಾರೆ. ಹಿಂಗಾಗಿ ಅವರಿಗೆ ನಮಗೆ ಒಂದು ಇದನ್ರಿ ಸರ್, ಹೆಸ್ ತೆಗಿಲಕ್ಕ ಇದನ್ನ ಪ್ರಯತ್ನ ಇಬ್ಬರದು ಶ್ರಮ ಬೇಕ್ರಿ ಸರ್, ಇಬ್ಬರದು ಶ್ರಮ ಬೇಕ್ರಿ. ಈಗ ತಾವು ರೈತರಿಗೆ ಎಷ್ಟು ಜನ ರೈತರಿಗೆ ಹಿಂಗೆ ಮಾರ್ಗದರ್ಶನ ಮಾಡಿ ಅವರ ಒಂದು ಏನು ಕೃಷಿ ಬೆಳೆ ಬೆಳೆ ಆರ್ಥಿಕತೆ ಬದಲಾಗುವಂಗೆ ಮಾಡಿದ್ದೀರಿ? ಎಷ್ಟು ಜನ ರೈತರಿಗೆ ತಾವು ಮಾರ್ಗದರ್ಶನ ಮಾಡ್ತಾ ಇದ್ರಿ? ಏಯಿಲ್ಲಂದರೂ ಹೊಸ ಪಡ ಇದನ್ನು ಹಿಡ್ಕೊಂಡು ಏನತ್ತಿರಲ್ಲ ರೀ, ಸೌಳಿಗೆಯಲ್ಲಿ ಒಂದು ಮಿನಿಮಮ್ ಒಂದು 90 ಹಿಡ್ಕೊಂಡು 100 ಜನ 100 ರೈತರ ಅಕ್ಕರ ಸರ್. ರೈತರು ಅಂದರೆ ಒಟ್ಟು ರೀ ಸರ, ಕಸ್ಟಮರ್ ಅಂದ್ರೆ ದೋಸ್ತರು ಬತ್ತು, ಇದನ್ನು ಬತ್ತು, ಒಟ್ಟು ನಾವು ಎಲ್ಲ ಒಬ್ಬರು ರೈತರ. ಆದರೆ ಒಂದು ಇದನ್ನು ವಿದ್ಯೆ ಇದ್ದಿದ್ದು ಏನತ್ತಿರಲ್ಲ ರೀ, ಎಲ್ಲರಿಗೆ ಹಚ್ಕೊಂಡ್ರೆ ನಾನು ಒಬ್ಬನನ್ನು ಇದನ್ನು ಹೋಗುತ್ತಾನು ಏನತ್ತಿರಲ್ಲ ರೀ, ಒಂದು ಹಂಚ್ಕೊಂಡು ಇದನ್ನು ಮಾಡ್ತೀವಿ ಸರ್. ನಾವು ಏನೋ ಒಬ್ಬರು ಮೇಸ್ತ್ರಿಗತೆ ಏನತ್ತಿರಲ್ಲ ರೀ, ಅವ್ರ ಜೋಡಿ ಏನು ಫೀ ಇಲ್ಲರಿ, ಅವ್ರ ಜೋಡಿ ಏನು ಇದನ್ನು ಇಲ್ಲಪ್ಪ ಒಂದು ವರ್ಷಕ್ಕಿಂತಿಷ್ಟು ಕೊಡಬೇಕು ಅಂತ ಏನು ರೆಸ್ಟ್ರಿಕ್ಷನ್ ಇಲ್ಲ. ಅವ್ರು ಕೊಡ್ತೀನಂದ್ರೂ ನಮಗೆ ಬರಬಾಡಪ್ಪ ಅಂತ ಹೇಳಿ ಏನತ್ತಿರಲ್ಲ, ಅವ್ರ ಕಡೆ ತೊಗೊಳ್ಳೋದು ಏನಿಲ್ಲರಿ ಸರ್. ಏನು ನಂಬುದೂ ಇದನ್ನಿದ್ರೆ ಈಗ ಇಲ್ಲಿವರೆಗೆ ಮಾಡಿದ್ರೊಳಗಾದ್ರೂ ಏನತ್ತಿರಲ್ಲ ಸರ್, ಏನು ತೊಂದಿಲ್ಲರಿ ಸರ್, ಏನು ತೊಂದಿಲ್ಲ. ರೈತರ ಈಗ ಸಾಯಂಕಾಲ ಒಂದು ತಾಸು ಹೋಗಿ ಕೂತಿರ್ತೀವಿ ರೀ, ಎಲ್ಲರೂ ಔಷಧ ಟೈಮ್ದಾಗ ನಮಗೆ ಎಮರ್ಜೆನ್ಸಿ ಇರೋದನ್ನ ಒಂದು ತಿಂಗಳ ಎರಡು ತಿಂಗಳ ಎರಡು ತಿಂಗಳ ಆ ಟೈಮ್ದಾಗಿದ್ದಾಗ ಒಂದು ಔಷಧಿ ಅಂಗಡಿಯಾಗ ಒಂದು ತೊಂದಲ್ಲಿ ಕುಡಿಯೇ ಬಿಡ್ತೀವಿ ರೀ. ಈಗ ಅಲ್ಲೇ ಬೇರೆ ಕಡೆ ಚರ್ಚೆ ಇದನ್ನು ಮಾಡೋಕಿತ್ತೂ ಏನತ್ತಿರಲ್ಲ ರೀ, ಎಲ್ಲ ಕುಡಿದು ನಾನು ಏನು ನೀವೇನು ಮಾಡಿದ್ರಿ, ನೀವೇನು ಮಾಡಿದ್ರಿ, ಒಟ್ಟು ಒಂದು ಎಲ್ಲರೂ ನಾವೊಬ್ಬ ರೈತರು ಅವರು ಒಬ್ಬ ರೈತರು, ಅದಕ್ಕೆ ಏನು ಮಾಡಬೇಕು ಇದನ್ನು ಏನತ್ತಿರಲ್ಲ ರೀ, ನಮ್ಮ ಅನುಭವ ನಾವು ಹೇಳಿದ್ರಿ ಅವ್ರದ್ದು ಹಿಂಗೆ ಮಾಡ್ಕೋತ ಹೋಗ್ತೀವಿ ಸರ್. ಅಂದ್ರೆ ಒಟ್ಟು ನೀವು ಸೇವೆ ಅಂಥೇಳಿ ಇದನ್ನು ಮಾಡ್ತಾ ಇದ್ದೀರಿ, ಎಲ್ಲ ರೈತರಿಗೆ ಸರಿಯಾದ ಕಾಲಕ್ಕೆ ಕಾಲಕಾಲಕ್ಕೆ ನೀವು ಒಂದು ಮಾರ್ಗದರ್ಶನ ಮಾಡಿ ಅವರು ಸರಿಯಾದ ದಾರಿಯೊಳಗೆ ಹೋಗುವಂಗೆ ಮಾಡ್ತಾ ಇದ್ದೀರಿ. ಇಂಥ ಒಂದು ವಿಶ್ವಾಸ ಜನರಿಗೆ ಯಾವಾಗ ಬಂತು ನಿಮ್ಮ ಮೇಲೆ? ನಮ್ಮ ಮೇಲೆ ಬಂದು 15 ವರ್ಷ ಆತ್ರಿ ಸರ್. 3 ವರ್ಷದಾಗಂತೂ ಭಾಳ ಹೆಚ್ಚಾಗ್ಬಿಟ್ಟೈತೆ. 3 ವರ್ಷದಾಗ ಹೆಚ್ಚಂದ್ರೆ ಸರ, ನಾವೊಂದೊಂದು ಪ್ಲಾಟಕ್ಕೆ ರೀ ಸರ ಹೋಗು ಹೊತ್ತಿನಾಗ ಬೇರೆದಾರು ಒಬ್ರು ಇದ್ರೆ ನಾನು ಅವ್ರು ಏನತ್ತಲೇ ಅವ್ರದ್ದೊಂದು ಉದ್ಯೋಗ ಇರ್ತೈತಿ, ಅದನ್ನು ಅವ್ರು ಉದ್ಯೋಗ ಮಾಡ್ತಿರ್ತಾರೆ. ಒಬ್ಬರಿಗೆ ನಾ ಹೋಗಿ ನಾ ಹೇಳಕ್ಕೆ ಹೋದ್ನೆ ನಾನು ಮಾಡಬಾರ್ದು, ನಾವೊಂದು ಹೆಂಗೋ ಇದನ್ನ ಇರ್ತೀವಿ ಮಾಡಬಾರ್ದು ಅಂತ ಹೇಳಿರಿ, ಅದೂ ಮಾಡಲಿಲ್ಲ. ಆದರೆ ಒಂದು ಏನು ರೀ, ನಮ್ಮನ್ನು ಪ್ಲಾಟ್ ಇರೋದ್ರಿಂದ ಅವ್ರ ಪ್ಲಾಟಕ್ಕೆ ಒಂದು ನಮಗೆ ದರ್ಶನ ದೇವ್ರ, ನನಗೆ ದರ್ಶನ ದೇವ್ರ ರೀ, ಅದಕ್ಕೆ ಏನಾಗಬಾರ್ದು ರೀ, ಅದಕ್ಕೆ ತೊಂದರೆ ಆದ್ರೆ ನಾನು ಅವ್ರ ಕರೆದ್ರೆ ಸಡನ್ಲಿ ಹೋಗಿ ಬಿಡ್ತೀವಿ, ಅವ್ರು ಇರಲಿ ಇದನ್ನು ಇರಲಿ. ಆದರೆ ಒಬ್ಬ ರೈತರಿಗೆ ಈಗ ಒಬ್ಬರು ಮಾಡ್ಲತ್ತಾರ ಅಂದ್ರೆ ಅವ್ರಿಗೆ ಲುಸ್ಕಾನ್ ಆಗಬಾರ್ದು, ಅವ್ರು ಲುಸ್ಕಾನ್ ಆಗಬಾರ್ದು. ಆದಷ್ಟು ಅಂತದೊಳಗೆ ಈಗ ಒಂದು 2-3-4 ವರ್ಷನೇ ಏನತ್ತಿರಲಿಲ್ಲ, ಯಾವರೇ ಈಗ ರೋಗ ಬಂದು ಅವ್ರ ಏನೋ ಕಂಟ್ರೋಲ್ ಆಗಲಿಲ್ಲ, ಅವ್ರು ಕಂಟ್ರೋಲ್ ಆಗಲಿಲ್ಲ ನನ್ನ ಕರೆಸಿರ ನಾನು ಏನತ್ತಿರಲ್ಲ ರೀ, ಹೋದ್ರಂದ್ರೂ ಏನತ್ತಿರಲ್ಲ ರೀ, ಅದು ಹೇಳಿದ್ದೀವಿ ರೀ ಸರ್. ನಮ್ಮ ಅನುಭವ ಎಷ್ಟು ಇರ್ತದೆ ಅವಾಗ ಕವರ್ ಆಗಿದ್ರಿಂದ ಏನತ್ತಿಲ್ಲ, ಒಂದೊಂದು ಕವರ್ ಆಗ ನಾನು ಅತಿ ಈಗ 4-5 ವರ್ಷನೇ ಆಗಂತರೂ ಏನತ್ತಿರಲ್ಲ ರೀ, ಹೆಚ್ಚಾಗಿರ್ತೀರಿ. ಅಂದ್ರೆ ದ್ರಾಕ್ಷಿ ಬೆಳೆಗಾರರು ಏನೇ ಒಂದು ಟ್ರೀಟ್ಮೆಂಟ್ ಕೊಡೋದಿತ್ತಂದ್ರೂ ನಿಮಗೆ ಕೇಳ್ಕೊಂಡೇ ಟ್ರೀಟ್ಮೆಂಟ್ ಕೊಡ್ತಾರೆ? ಹಾಂ, ಏನೇ ಕೊಡೋದಿತ್ತು ಕೇಳ್ಕೊಂಡೇ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಅಂದರೆ ಏನೋ ಈಗ ಇದನ್ನು ಮಾಡೋದಿತ್ತು, ಇವತ್ತು ನಾ ಸಂಜೆ ಕೇಳಿದ್ರೂ ಏನತ್ತಿರಲ್ಲ ರೀ, ಏನೋ ಇದನ್ನಾದರೂ ಅವ್ರದ್ದನ್ನ ನನ್ನ ಹೆಸರು ತರಲಾಕೂ ಏನತ್ತಿರಲ್ಲ ಸರ್. ಮೇನ್ ಫಸ್ಟ್ ಕಾರಣೀಭೂತರು ಅವ್ರವ್ರು ಸರ್. ಈಗ ಇದನ್ನ ಇದು ಹೇಳ್ಯಾನಪ್ಪ ಇದನ್ನ ಇದು ಹೇಳ್ಯಾನು ಇನ್ನೆಲ್ಲಿ ಅವ್ರಿಗೆ ಫೋನ್ ಹಚ್ಚೋದು ಹೊಡಿಬೇಕು ನಮ್ಮ ಕೆಲಸ ನಿಮಗೆ ಅಂತ ಹೇಳಿ ಏನಾಯ್ತಿಲ್ಲ ರೀ. ಫಸ್ಟ್ ನಮ್ಗೆ ಹೇಳೋಕಿತ್ತೂ ಪ್ರಿಫರೆನ್ಸ್ ಏನು ಅವ್ರದ್ದು ನನ್ನ ಮುಖ್ಯ ಅವ್ರದ್ದು ನನ್ನ ಮುಖ್ಯ ರೀ ಅವ್ರದ್ದು ಇಬ್ಬರದೂ ನಮಗೆ ನಮ್ಮದು ಒಂದು ಪಟ್ಟು ಇತ್ತಂದ್ರೆ ಸರ್ ಅದಕ್ಕೆ ಸಕ್ಸಸ್ ಆಗ್ಲಾಕು ಅವ್ರದ್ದು ರೈತರದ್ದು ನಾನು ಮೂರು ಪಟ್ ನಮ್ಗಿತ್ತೂ ಎರಡು ಪಟ್ ಅವ್ರದ್ದು ಹೆಚ್ಚು ಬರ್ತೈತೆ ಸರ್. ಈಗ ಕಳೆದ 15 ವರ್ಷಗಳಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನೀವು ಹೇಳಿದ್ದನ್ನ ಚಾಚು ತಪ್ಪದೆ ಎಲ್ಲರೂ ರೈತರು ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ 16 ಟನ್ ಒಂದು ಎಕರೆಗೆ ಬರುವಲ್ಲಿ ಅದ್ರ ಡಬಲ್ ಬರ್ತಾ ಇದೆ, 30, 32, 35 ಹಿಂಗೆ ಬರ್ತಾ ಇದೆ. ಮತ್ತು ಸರಳವಾಗಿ ವಿಶ್ವಾಸ ಕೂತೆ ಕೊಡುತ್ತೆ, ಇದ್ರೊಳಗೆ ಏನು ಸಂಶಯನೇ ಇಲ್ಲ. ಅದರೊಳಗೂ ಸರ್ ವಿಶ್ವಾಸ ಕುಂಡಿರ್ಬೇಕಂದ್ರೆ ಹಿಂಗಿಲ್ಲ ಸರ್, ಎಲ್ಲ ದೇವ್ರ ಕೃಪೆನು ಒಂದು ಬೇಕ್ರಿ ಸರ್. ಬೇಕಾದಂಥ ಈಗ ನಾವು ಎಲ್ಲ ತಿರುಗಾಡಾಗಿ ನೋಡಿದ್ರಿ ಸರ್, ಫುಲ್ ಅದ್ರೊಳಗೆ ಎಕ್ಸ್ಪೀರಿಯನ್ಸ್ ಇದ್ದವರು ಸರ್. ಈಗ ಒಂದು 100 ಪ್ಲಾಟ್ ಅದಾವ್ರಿ ಸರ್, 100 ಪ್ಲಾಟ್ನಾಗ ಮಿನಿಮಮ್ ಒಂದು 10 ಪ್ಲಾಟ್ ಅದೇ ಡ್ಯಾಮೇಜ್ ಆಗಿರ್ತಾವ್ರಿ ಸರ್. ಇಲ್ಲಿವರೆಗೆ ನನ್ನ ಸರ್ವಿಸ್ದೊಳಗೆ ಏನತಿರಲಿಲ್ಲ ಸರ್, ಯಾವ ಅಂಥವು ಏನತಿರಲಿಲ್ಲ ರೀ, ಡ್ಯಾಮೇಜ್ ಆಗಿಲ್ಲರಿ ಸರ್, ಡ್ಯಾಮೇಜ್ ಆಗಿಲ್ಲ. ಈ ಸತ ಇಷ್ಟು ಕ್ಲೈಮೇಟ್ ಕೆಡ್ತಿರಲ್ಲ ಸರ್, ಕೆಟ್ಟರು ರೀ ಒಂದು ಪ್ಲಾಟ್ ಎಂಟು ಫುಟಿನ ಕಲ್ಲಿನ ಪ್ಲಾಟ್ ಪೆಂಡಲ್ ಪ್ಲಾಟ್ ಐತಿ ಅದು ಫ್ಲವರಿಂಗ್ದಾಗ. ಇದನ್ನಾದ್ರೂ ಟೋಟಲ್ ಪ್ಲಾಟ್ದೊಳಗೆ ರೀ ಫ್ಲವರಿಂಗ್ ಟೈಮ್ದಾಗ ಒಂದು ಪ್ಲಾಟ್ ಕಾಳಜಿ ಆಡಿಸ್ತಾರೆ ಸರ್. ಅದು ಅಷ್ಟನ್ನು ನನಗೂ ಮನಸ್ಸಿಗೆ ಆತ್ರಿ ಅಂದ್ರೆ ಒಂದು ವರ್ಷ ನಾವು ಅದಕ್ಕೆ ಹಾಕಿ ಇದನ್ನು ಮಾಡಿ ಬೆಳೆಸಿ ಖರ್ಚು ಒಂದು ವರ್ಷ ರೈತರನ್ನ ಎಲ್ಲರೇ ನಾವು ಅದ್ರೊಳಗೆ ಲಾಸ್ ಆದಿವ ಸರ್, ನಾವು 3 ವರ್ಷ ಜಗ್ಗಾಡ್ಬೇಕಾಗತ್ರಿ. ಅದು ಇದನ್ನಾಗೈತೆ ಅಂದ್ರೂ ಸರ್ ಅದು ಏನು 4 ಎಕರೆ ಐತ್ರಿ ಸರ್, ಎಕರೆಕ್ಕೆ ಪೂರ ಫೇಲ್ ಆಗೈತೆ ಅಂದ್ರೂ 12 ಟನ್ ಬೆದಾನ್ ಬೀಳ್ತೈತ್ರಿ ಸರ್, 40-50 ಟನ್ ಕಾಯಿ ಬೀಳ್ತೈತ್ರಿ ಸರ್, 50 ಟನ್ ಕಾಯಿ. ಅದು ಪೂರ ಏನಾಯ್ತಿರಲಿಲ್ಲ ನಮ್ಮ ಇದ್ರೊಳಗೆ ಏನಾಯ್ತಿರಲಿಲ್ಲ ಸರ್, ಪೂರ ಈ ವರ್ಷಿನ ಕ್ಲೈಮೇಟ್ದೊಳಗೆ ಅದೊಂದು ಸ್ವಲ್ಪ ಡ್ಯಾಮೇಜ್ ಅಂತ ಹೇಳಿ ಲೆಕ್ಕ ಹಿಡ್ದಿದ್ರಿ ಸರ್, ನಾವು ಡ್ಯಾಮೇಜ್ ಅಂತ ಲೆಕ್ಕ ಹಿಡಿದ್ರು ರೀ 50 ಟನ್ ಏನಾಯ್ತಿರಲ್ಲ ರೀ, ಕಾಯಿ ಬೀಳ್ತೈತ್ರಿ 12 ಟನ್ ವೇದನ ಹಾಕತ್ರಿ, ಎಕರೆಕ್ಕೆ 3 ಟನ್ ಸರಾಸರಿ ಅಷ್ಟರೇ ಹಾಕತ್ತಿರಿ ಸರ್. ಅಂದ್ರೆ ಸಂದರ್ಭ ಸನ್ನಿವೇಶ ಯಾವುದೇ ಇರಲಿ, ವಾತಾವರಣ ಏರುಪೇರು ಆಗಿರಲಿ, ಮಳೆ ಬಂದಿರಲಿ ಅಥವಾ ಆಲಿ ಕಲ್ಲು ಬಿದ್ದಿರಲಿ ಏನೇ ಆಗಿರಲಿ, ಅಂಥ ಸಂದರ್ಭದೊಳಗೆ ಸಹಿತ ನಮ್ಮ ರೈತರು ಚಿಂತೆ ಮಾಡೋಂಗಿಲ್ಲ. ಚಿಂತೆ ಅಂದ್ರೆ ಸರ್ ಒಂದು ಹೆಂಗೆ ಕತ್ತಿರಿ ಸರ್, ಈ ವರ್ಷಿನ ಕ್ಲೈಮೇಟ್ದೊಳಗೆ ರೀ ನಾವು ರೈತರಿಗೆ ಒಂದು ಏನು ರೀ ಸರ್ ಡೇರಿಂಗ್ ಏನು ಹೇಳ್ತಿರಲಿಲ್ಲ ಸರ್, ನಮ್ಮ ಕೈಯಾಗ ಹೊಕ್ಕತ್ತನ್ನೋದು ಗೊತ್ತಿರ್ತೈತೆ ರೀ, ಆದ್ರೆ ನಮ್ಮ ಎಕ್ಸಾಕ್ಟ್ ಪ್ರಯತ್ನ ನಾವು ಮಾಡ್ತಿರ್ತೀವಿ ರೀ. ಅವ್ರಿಗೆ ಒಟ್ಟ ಬಿಟ್ಟು ಕೊಡೋದಿಲ್ಲ ರೀ ಸರ್, ಒಟ್ಟ ಏನೂ ಆಗೋದಿಲ್ಲ ಅಂತ ಹೇಳಿ ನಾವೇನು ಡೇರಿಂಗ್ ಕೊಡ್ತಿರಲಿಲ್ಲ ಸರ್. ಗಡಬಡಿಸಿ ಅದ್ರ ಒಳಗೆ ನಾವು ಡೇರಿಂಗ್ ಏನಾರೇ ಕಳ್ಕೊಂಡಿವ್ರಿ ಸರ್, ಪಡ ಫೇಲ್ ಆಗ್ಲಕ್ಕ ಮೇನ್ ಕಾರಣ ಕರ್ತನ ಅದಾಗಿಬಿಡ್ತೈತೆ ಸರ್. ನಾವು ಏನು ಕೊಡ್ಬೇಕು ಅನ್ನೋದು ಕೊಟ್ಟಿರ್ತೀವಿ ಸರ್, ಅದು ಮೊದಲನೇ ವಿಟ್ನೆಸ್ದೊಳಗೆ ಇರ್ತೈತೆ ರೀ ಸರ್. ಅಂಥ ವಿಟ್ನೆಸ್ದೊಳಗೆ ಅದನ್ನು ಕರೆಕ್ಟಾಗಿ ಮೇಂಟೆನ್ಸ್ ಮಾಡೋದು ಅಷ್ಟು ನಮಗೆ ಇದನ್ನು ಬೇಕ್ರಿ ಸರ್. ಒಂದೀಟು ಅದಕ್ಕೆ ಏನಾರೇ ಹೆಚ್ಚಾಗ್ತದೆ ಇವ ಈ ಸರ್ತಿ ಒಂದೊಂದು ಕೆಲವೊಂದು ಪ್ಲಾಟ್ ಡ್ಯಾಮೇಜ್ ಆಗಿದ್ದು ಏನಾಯ್ತಿರಲ್ಲ ರೀ, ಮಳೆ ಇತ್ತು ನಮ್ಮದೆಲ್ಲ ಪ್ಲಾಟ್ ಹೋಗ್ತೈತಿ. ಇದನ್ನು ಯಾರ ಒಂದು ಸ್ವಲ್ಪ ಗಡ್ಬಡಿಸಿದ್ರಲ್ಲ ಸರ್, ಗಡ್ಬಡಿಸಿದವರು ಹೋಗ್ಯಾವ್ರಿ ಸರ್. ಒಟ್ಟು ಒಂದು ಲೆವೆಲ್ದೊಳಗೆ ಅದಕ್ಕೆ ಎಷ್ಟು ಮಾಡ್ಬೇಕಲ್ಲ ಅಟ್ಟ ಮಾಡಬೇಕು, ಹೆಚ್ಚಿನ ಮಾಡೋದು ಬೇಡ, ಇದ್ರೆ ನಮ್ಮದು ಇರ್ಲಿಕ್ಕೆ ಇಲ್ಲ, ಅಂಥವು ಯಾವ ಮಾಡ್ಯಾರಲ್ಲ ರೀ, ಅವಕ್ಕೆ ಏನೂ ಆಗ್ಯಾಗಿಲ್ಲ ಸರ್, ಹೆಚ್ಚು ಪ್ರೆಷರ್ ಹಾಕಿಯೇ ಹೋಗ್ಯಾವ್ರಿ ಸರ್. ಈಗ ಒಂದು 100 ಜನ ಅಂಥೇಳಿ ಹೇಳಿದ್ರಿ ರೈತರು ತಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ತಮ್ಮ ಒಂದು ತಂತ್ರಜ್ಞಾನವನ್ನು ತಮ್ಮ ಹೊಲದೊಳಗೆ ಅಳವಡಿಸ್ಕೊಂಡಿದ್ದಾರೆ ಅಂಥೇಳಿ, ಈ 100 ಜನ ರೈತರು ಏನಿದ್ದಾರೆ, ಎಷ್ಟು ಜಮೀನು ಅದ ಅವ್ರದ್ದು, ಎಷ್ಟು ಕ್ಷೇತ್ರದೊಳಗೆ ಅವರು ದ್ರಾಕ್ಷಿಯನ್ನು ಬೆಳೆದಾರೆ ಸರ್? ಒಬ್ಬೊಬ್ಬರು ಮಿನಿಮಮ್ 100 ಜನ ಮಿಂದೊಳಗೆ ರೀ, ಈಗ ಏನಾಯ್ತಿರಲ್ಲ ಸರ್, ನನ್ನ ಕಡೆ ಇರ್ತಕ್ಕಂಥ ಪ್ಲಾಟ್ ಕೊಡ್ರಿ ಸರ್, 5 ಎಕರೆ ಮೇಲಿನ ರೈತರು ಅದಾರೆ ಸರ್, ಮಿನಿಮಮ್ ಒಂದು 20% ರೀ ಸರ್, 20% 2-3 ಎಕರೆ ಅಷ್ಟೇ ರೀ ಸರ್. ಒಂದು ಅದ್ರೊಳಗೆ ಒಂದು 40% ಅಂತೂ ಏನಾಯ್ತಿರಲ್ಲ ಸರ್, 40% 5 ಎಕರೆ ಮೇಲಿನವ್ರ ಸರ್, 40% ರೀ. 120% ಅಂದ್ರೂ 8-10 ಎಕರೆ ಇದ್ದವರು ಅದಾರೆ ಸರ್. ಅಂದ್ರೆ ಒಂದು ಅಂದಾಜು ಒಂದು 600-700 ಎಕರೆ ಜಮೀನೊಳಗೆ ದ್ರಾಕ್ಷಿ ಬೆಳೆ ಮೇಲೆ ನೀವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ರೈತರಿಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದೀರಿ. ಮಿನಿಮಮ್ ಒಂದು 500-600 ಎಕರೆ ಆಗ್ಬೋದು ಸರ್, ಮಿನಿಮಮ್ 500 ಅಂದ್ರೆ ಕಮ್ಮಿನ ಹೆಚ್ಚಿನ ಏನಾದ ಇದನ್ನಾದ್ರೂ 500-600 ಎಕರೆ ಇರೇ ಸರ್ ಮಾಡ್ತೀವಿ ಸರ್. ಈ ಲಕ್ಷಣ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ಮತ್ತೆ ರೈತರ ಸಂಖ್ಯೆ ಹೆಚ್ಚಾಗಬಹುದು ಅಂತ ಅನಿಸ್ತದೆ? ಹೆಚ್ಚಾಗೈತ್ರಿ ಸರ್, ಹೊಸತೆ ಏನಿತ್ತಿರಲ್ಲ ಸರ್, ಹೊಸತೆಗಿತ್ತೂ ಪ್ರತಿ ವರ್ಷ ಏನಿತ್ತಿರಲ್ಲ ಸರ್, ಮುಂದೆ ಹೆಚ್ಚಾಗತ್ತೆ ಸರ್. ಭಾಳ ಸಂತೋಷ ಪ್ರಕಾಶ್ ಮಾನೋಜಿ ಅವರೇ, ಯಾರಾದರೂ ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9-0289-4255. ಆದ್ಮೇಲೆ ಪ್ರಕಾಶ್ ಅವರು ಹೇಳಿದಂಥ ಮೊಬೈಲ್ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9-9-0-2